ಬಹಳಷ್ಟು ಕಡೆ ಈ ಸಮಸ್ಯೆಯನ್ನು ಇತ್ತೀಚೆಗೆ ನಾವು ಕಾಣ್ತಾ ಇದ್ದೀವಿ. ಬೇಸಿಗೆ ಹಂಗಾಮಿನಲ್ಲಿ ಶೇಕಡ 50 ಅನುಪಾತದಲ್ಲಿ ನೆರಳನ್ನು ನಾವು ಆ ಗಿಡಗಳ ನೆರಳಿನಲ್ಲಿ ಅಥವಾ ತೆಂಗಿನ ತೋಟಗಳಲ್ಲಿ ಅಥವಾ ಗರಿ ಅಡಿಕೆ ತೋಟಗಳಲ್ಲಿ ಅಥವಾ ಹಸಿರುಮನೆ ವಾತಾವರಣದಲ್ಲಿ ಇಟ್ಟಾಗ ನಮಗೆ ಈ ಬಿಸಿಲಿನ ಹಂಗೆ ಬೇಗೆಯಿಂದ ಈ ಗರಿಗಳು ಬಿಳುಪು ಆಗಿರುವಂಥವನ್ನು ಕಾಣ್ಬೋದು. ಇದರ ನಿರ್ವಹಣೆಗೆ ನಾನು ಅವಾಗಲೇ ಹೇಳಿದಾಗಿ ತೋಟಗಳಲ್ಲಿ ಅಥವಾ ಹಸಿರುಮನೆ ವಾತಾವರಣದಲ್ಲಿ ಮಾಡಿದಾಗ ಈ ಬಿಸಿಲಿನ ಬೇಗೆಗೆ ತುತ್ತಾಗುವಂತಹ ಒಂದು ಲಕ್ಷಣಗಳು ಕೂಡ ಹತೋಟಿ ಮಾಡಬಹುದು. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದ ಹಿರಿಯ ಸಹಾಯಕ ಸಂಶೋಧಕರಾದ ಡಾಕ್ಟರ್ ಸುದೀಪ್ ಎಚ್ ಪಿ, ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಹೆಚ್ಎಂ, ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ಪ್ರಾಯೋಜಿತ ಕಾರ್ಯಕ್ರಮ ಅಡಿಕೆ ಅರಿಕೆ ಕೇಳಿದಿರಿ. ಇದೀಗ ಪ್ರಾಚ್ಯ ವಸ್ತು ಸಂಗ್ರಾಹಕ ಪುತ್ತೂರು ತಾಲೂಕು ಕಾವು ಇಲ್ಲಿನ ಸುಬ್ರಹ್ಮಣ್ಯ ಗೌಡ ಅವರೊಂದಿಗೆ ಸಂದರ್ಶನ ಕೇಳೋಣ. ಸುಬ್ರಹ್ಮಣ್ಯ ಗೌಡ ಅವರೇ ನಮಸ್ಕಾರ. ನಮಸ್ಕಾರ. ವೃತ್ತಿಯಿಂದ ನೀವು ಶಿಕ್ಷಕರು, ಜೊತೆಗೆ ಕೃಷಿಯಲ್ಲಿಯೂ ಕೂಡ ತೊಡಗಿಸಿಕೊಂಡಿದ್ದೀರಿ, ಹಾಗೆ ಹಳೆಯ ವಸ್ತುಗಳ ಪ್ರಾಚ್ಯ ವಸ್ತುಗಳ ಸಂಗ್ರಹವನ್ನು ಕೂಡ ನೀವು ಹವ್ಯಾಸವಾಗಿ ಇಟ್ಟುಕೊಂಡಿದ್ದೀರಿ. ಈ ಎಲ್ಲದರ ಒಂದು ಸಮನ್ವಯವನ್ನು ನೀವು ಹೇಗೆ ಸಾಧಿಸ್ತೀರಿ? ನಾನು ಮೂಲತಃ ಕೃಷಿ ಹಿನ್ನೆಲೆ ಬಂದಂತಹ ವ್ಯಕ್ತಿ. ಕೃಷಿಯೊಂದಿಗೆ ಆ ಮಣ್ಣೊಂದಿಗೆ ಅವಿನಾಭಾವ ಸಂಬಂಧವನ್ನು ಬಾಲ್ಯದಲ್ಲಿ ಬೆಳೆಸ್ಕೊಂಡು ಬಂದಿದ್ದೆ. ಮುಂದೆ ವಿದ್ಯಾಭ್ಯಾಸ ಆಯಿತು, ಆನಂತರ ನನ್ನ ಉಪಾಧ್ಯಾಯ ವೃತ್ತಿಗೆ ನಾನು ಸೇರಿಕೊಂಡೆ. ಆ ಸಂದರ್ಭದಲ್ಲಿ ನನಗೆ ನನ್ನ ಹಳೆಯ ಬೇರುಗಳು ಏನಿವೆ ಅವುಗಳೆಲ್ಲ ನೆನಪಾಗ್ತಾ ಇದ್ದವು. ಇದನ್ನು ಯಾಕೆ ಹೇಳ್ತೇನೆ ಅಂತಂದರೆ, ನಾನು ಮಕ್ಕಳಿಗೆ ಪಾಠ ಮಾಡೋ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವೊಮ್ಮೆ ನೊಗನೇಗಿಲುಗಳ ಪರಿಚಯವೇ ಇಲ್ಲ. ಅದರಲ್ಲೂ ಕೂಡ ಗ್ರಾಮೀಣ ಮಕ್ಕಳಿಗೆ ಕೂಡ ಇಲ್ಲದಂಥ ಒಂದು ಪರಿಸ್ಥಿತಿ ಬಂದಿತ್ತು. ಇದನ್ನು ಕಂಡಾಗ ನನಗೆ ಸ್ವಲ್ಪ ನೋವು ಆಯಿತು. ಅದು ಆ ಸಂದರ್ಭದಲ್ಲಿ ಏನಾದ್ರೂ ಒಂದು ಇದನ್ನು ಸಂಗ್ರಹ ಮಾಡುವ ಎಂಬ ಒಂದು ಸಣ್ಣ ಒಂದು ಮನಸ್ಸಿನಲ್ಲಿ ಬೀಜ ಅದು ಮೊಳಕೆ ಹೊಡೆಯುತ್ತೆ ಅಂತ ಹೇಳ್ಬೋದು ನನಗೆ. ಅದೇ ಕಾರಣ ಮೊದಲು ಆರಂಭ. ಈಗ ಕೃಷಿ ಹಿನ್ನೆಲೆ ಅಥವಾ ಒಂದು ಪರಿಸರದ ಹಿನ್ನೆಲೆಯಿಂದ ನೀವು ಬಂದಂಥವರು, ಶಿಕ್ಷಕರಾಗಿ ವೃತ್ತಿಯನ್ನು ಮಾಡ್ತಾ ಇದ್ದೀರಿ, ಈ ಪ್ರಾಚ್ಯ ವಸ್ತು ಸಂಗ್ರಹ ಅಂದರೆ ಒಂದು ಹವ್ಯಾಸವಾಗಿ ಅಭಿವೃದ್ಧಿಪಡಿಸುವುದಕ್ಕೆ ಏನು ಪ್ರೇರಣೆ ಅಂತ ನೀವು ಈಗಾಗಲೇ ಹೇಳಿದಿರಿ. ಎಲ್ಲಿಂದೆಲ್ಲ ಸಂಗ್ರಹಿಸ್ತೀರಿ ಮತ್ತು ಹೆಚ್ಚು ಒತ್ತು ಗ್ರಾಮೀಣ ಪ್ರದೇಶದ ಒಂದು ವಸ್ತುಗಳಿಗೆ ನೀವು ಕೊಡ್ತಾ ಇದ್ದೀರಿ, ಇದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ. ನಾನು ಕೆಲವು ಮನೆಗಳಿಗೆ ಹೋದಾಗ, ನನ್ನ ಸಂಬಂಧಿಕರ ಮನೆಗೆ ಹೋದಾಗ ಕೆಲ ವಸ್ತುಗಳು ಅಂಗಳದಲ್ಲಿ ಬಿಸಾಡಿಕೊಂಡಿದ್ದವು. ನೊಗನೇಗಿಲುಗಳು ಇಲ್ಲ ಕೆಲ ಮನೆಗಳಲ್ಲಿ. ಒಂದು ಬಾರಿ ಒಂದು ಮನೆಗೆ ಹೋದಾಗ ಅಲ್ಲಿ ಒಂದು ಸೇಮಿಗೆ ಮನೆ, ಬಹಳ ಸುಂದರವಾದಂಥ ಕಲಾತ್ಮಕವಾದಂಥ ಒಂದು ಸೇಮಿಗೆ ಮನೆ, ಅದು ಅಂಗಳಲ್ಲಿ ಮೂಲೆ ಬಿದ್ದುಕೊಂಡಿತ್ತು. ಅದನ್ನು ಎತ್ತಿಕೊಂಡು ತೊಳೆದು ಎಲ್ಲ ನೋಡುವಾಗ ಬಹಳ ಚೆಂದ ಕಾಣಿಸ್ತಾ ಇತ್ತು. ಅದರ ಹಿಡಿಯನ್ನು ಮತ್ತೆ ಹೋಗಿ ಹುಡುಕಿ ತಗೊಂಬಂದು ಅದನ್ನು ಆ ದಿವಸ ಅಂದಿಂದ ಆರಂಭ ಮಾಡಿದೆ, ಈ ವಸ್ತುಗಳು ಸಂಗ್ರಹ ಮಾಡುವ ಅಂತೇಳಿ. ಒಂದೊಂದು ಮಾಡ್ತಾ ಮಾಡ್ತಾ ಅದರ ಹವ್ಯಾಸ ಅದು ಬೆಳೀತಾ ಬಂತು. ಹೀಗೆ ಸಂಗ್ರಹ ಮಾಡಲಿಕ್ಕೆ ನಾನು ಆನಂತರ ಅನೇಕ ಊರುಗಳನ್ನ ಸುತ್ತಾಡಿದೆ. ಅದು ಸುಳ್ಯದ, ಮಡಪ್ಪಾಡಿ, ಬಾಳ್ಗೋಡು, ಹರಿಹರ, ಹೀಗೆ ವಿಟ್ಲದ, ಕನ್ಯಾನ, ಸಾಲೆತ್ತೂರು, ಈ ಕಡೆ ಸುಬ್ರಹ್ಮಣ್ಯ, ಹೀಗೆ ಕಡಪದ ಪ್ರದೇಶಗಳು, ಕೊಂಬಾರು, ಇಂಥ ಮೂಲೆ ಮೂಲೆಯ ಹಳ್ಳಿಗಳಲ್ಲಿ ಹೋಗಿ ಅವರ ಮನೆಯಲ್ಲಿ ಕೇಳಿಕೊಂಡು ಆ ವಸ್ತುಗಳನ್ನ ಸಂಗ್ರಹ ಮಾಡೋ ಹವ್ಯಾಸ ಬೆಳೆಸಿಕೊಂಡು ಬಂದೆ. ಈಗ ನಿಮ್ಮಲ್ಲಿ ಇರುವಂತಹ ಒಂದು ವೈವಿಧ್ಯತೆಯ ಬಗ್ಗೆ ಹೇಳಿ, ಬೇರೆ ಬೇರೆ ವಸ್ತುಗಳ ಸಂಗ್ರಹವನ್ನು ಮಾಡಿಕೊಂಡಿದ್ದೀರಿ, ಇದರ ಯಾವ ರೀತಿ ನೀವು ವಿಂಗಡಣೆ ಮಾಡಿಕೊಂಡಿದ್ದೀರಿ, ಏನೇನು ವಿಶೇಷತೆ ಇದೆ? ನನಗೆ ಅದನ್ನು ವಿಶೇಷವಾಗಿ ವಿಂಗಡಣೆ ಅಂತ ಹೇಳಿದ್ರೆ, ನಾನೀಗ ವೃತ್ತಿಪರವಾಗಿ ನೋಡ್ತಾ ಇದ್ದೇನೆ. ನಾನು ಅಂದರೆ ಬೇರೆ ಬೇರೆ ಜನಾಂಗದವರು ಬಹಳ ಹಿಂದಿನ ಕಾಲ ನಮ್ಮಲ್ಲಿ ಒಂದು ವೃತ್ತಿಯ ಮಾಡಿ, ಉದಾಹರಣೆ ಕುಂಬಾರಿಕೆ, ಅವರಲ್ಲಿ ವಿಶಿಷ್ಟವಾದಂಥ ಮಡಿಕೆಗಳನ್ನ ಮಾತ್ರ ಮಾಡ್ತಾ ಇದ್ರು ಅವರು. ಅದರಲ್ಲಿ ಎಷ್ಟೋ ವಿಧದ ವೈವಿಧ್ಯಮಯವಾದಂಥ ಮಡಿಕೆಗಳು ಹಿಂದೆ ಇದ್ದವು, ಇವತ್ತು ಅದು ಇಲ್ಲ. ಅದಕ್ಕೂ ಗುಡಿಗಾರಿಕೆಯ ರೂಪದಲ್ಲಿ ಸ್ವಲ್ಪ ಅಭಿವೃದ್ಧಿ ಆದರೂ ಕೂಡ ಆ ಹಿಂದಿನ ತಲೆಮಾರಿಗಂತ ಕೆಲವು ಮಡಿಕೆ ಉದಾಹರಣೆ ಕೊಡಬೇಕಾದ್ರೆ, ನನ್ನಲ್ಲಿ ಒಂದು ಪುಂಡಿದ ಕಾರ ಅಂತಿದೆ, ಅಂದರೆ ಕಡುಬು ಬೇಯಿಸುವಂಥದ್ದು. ಅದರಲ್ಲಿ ತಟ್ಟೆ ಅದರಲ್ಲೇ ಇದೆ, ಬೇಳೆ ಮುಚ್ಚಲವೂ ಅದಕ್ಕೆ ಅದರಲ್ಲಿದೆ. ಅದನ್ನು ನಾವು ಆವಿ ಮುಚ್ಚಲು ಆವಿ ಹೋಗ್ತದೆ, ನೀರು ಹಾಕೋದಕ್ಕೆ ಪ್ರತ್ಯೇಕ ಹೊರಗಿನ ಒಂದು ಸಣ್ಣ ಒಂದು ನಳಿಕೆಯನ್ನು ಇಟ್ಟಿದ್ದಾರೆ, ಅದಕ್ಕೆ ಬಿರಡೆಯನ್ನು ಇಟ್ಟಿದ್ದಾರೆ. ಈ ರೀತಿ ವಿಶಿಷ್ಟವಾದ ಮಡಿಕೆಗಳು ಕೆಲವಿವೆ. ಇನ್ನು ಹೇಳಿದ್ರೆ ಕುಂಬಾರಿಕೆ ಬಗ್ಗೆ ಹೇಳಿದ್ರೆ, ಒಂದು ಹೂಜಿ ಇದೆ, ಅದಕ್ಕೆ ಏಮೆ ಕೂಜಾಗೆ ಅಂತ ಹೇಳ್ತಾರೆ, ಅಂದರೆ ಆಮೆಯ ಥರ ನೋಡಲಿಕ್ಕೆ ಕಾಣಿಸ್ತದೆ. ಅದನ್ನು ಇತ್ತೀಚೆಗೆ ಅದು ಒಂದು ಆಧುನಿಕತೆ ಪಡ್ಕೊಂಡು ವಾಟರ್ ಕ್ಯಾನ್ ಆಗಿದೆ ಅಷ್ಟೇ. ಈ ರೀತಿ ಇಂಥ ಎಷ್ಟೋ ವಸ್ತುಗಳು ನಮ್ಮಲ್ಲಿವೆ. ಇವತ್ತಿನ ಫ್ರಿಡ್ಜ್ ಅಂತ ಏನ್ ನಾವು ಹೇಳ್ತಾ ಇರ್ತೀವಿ ಅದೆಲ್ಲ ತಂತ್ರಜ್ಞಾನವೂ ಕೂಡ ಈ ಮಡಿಕೆಯಲ್ಲಿ ಇತ್ತು ಮೊದಲು. ಖಂಡಿತವಾಗಿಯೂ ಅದರಲ್ಲಿ ಯಾವುದೇ ಸಂಶಯವಿಲ್ಲ, ಮತ್ತು ಅದು ಬಹಳ ಪರಿಸರ ಸ್ನೇಹಿಯಾದದ್ದು, ಯಾವುದೇ ಹಾನಿ ಇಲ್ಲ. ಈ ರೀತಿಯ ಒಂದು ವಸ್ತುಗಳು ನಾವು ಇನ್ನು ಕೂಡ ಬಳಸುವುದು ಅಗತ್ಯ ಇದೆ ನನಗೆ ಅನಿಸ್ತಾ ಇದೆ. ಈಗ ಮಡಿಕೆ ಬಿಟ್ಟು ಬೇರೆ ಏನು ವಸ್ತುಗಳಿವೆ? ಬೇರೆ ಕೃಷಿ ಸಂಬಂಧಪಟ್ಟಂತೆ ನೊಗ, ನೇಗಿಲು, ಹಲಗೆಗಳು, ಮಣ್ಣು ಎಳೆಯುವಂತ ಕೊರಿಂಗೆ ಈ ರೀತಿ. ಹಾಗೆ ಮಳೆಗಾಲದಲ್ಲಿ ನಾವು ಮೈ ಬೆಚ್ಚಗಿಟ್ಟುಕೊಳ್ಳಿಕ್ಕೆ, ನೀರಿನ ತಡ್ಕೊಳ್ಳಿಕ್ಕೆ, ಮಳೆಯನ್ನು ತಡ್ಕೊಳ್ಳಿಕ್ಕೆ ಮಾಡಿದಂತಹ ಏನು ಗೊರಬೆಗಳು, ವಿವಿಧ ಮಾದರಿ ಗೊರಬೆ, ಅದರಲ್ಲಿ ಮೂರು ಮಾದರಿ ಗೊರಬೆಗಳಿವೆ, ಈ ರೀತಿ ವಸ್ತುಗಳಿವೆ. ಹಾಗೆ ನಮ್ಮ ಇವರು ಚಮ್ಮಾರರು ಉಪಯೋಗಿಸುವ ವಸ್ತುಗಳಿರ್ಬೋದು, ಅಥವಾ ಕಬ್ಬಿಣದ ಕಮಲಂತಹ ವ್ಯಕ್ತಿ ಆಚಾರ್ಯ ವರ್ಗದವರಿದ್ದಾರೆ, ಅವರು ಬೆಳೆಸತಕ್ಕಂಥ ಉಳ್ಳಿ ಇತ್ಯಾದಿ ಎಲ್ಲ ಅದು ಕೂಡ ಈಗ ಕಡಿಮೆ ಆಗ್ತಾ ಬಂತು, ಎಲ್ಲ ಯಾಂತ್ರೀಕರಣ ಪ್ರಮೇಲೆ ಇವುಗಳನ್ನ ಸಂಗ್ರಹ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮಲ್ಲಿ ಬೆತ್ತದ ತೊಟ್ಟಿಲುಗಳು, ಹಿಂದಿನಿಂದಲೂ ಕೂಡ ಬೆತ್ತದ ಮರದ ಮಣ್ಣಿನ ಈ ವಸ್ತುಗಳನ್ನೇ ನಾವು ಬಳಸ್ತಾ ಇದ್ದೇವೆ. ಸ್ಥಳೀಯವಾಗಿ ಏನ್ ಸಿಗ್ತಾ ಇತ್ತು ಅದನ್ನು ಉಪಯೋಗಿಸ್ತಾ ಇದ್ದೇವೆ. ಖಂಡಿತವಾಗಿ ಖಂಡಿತವಾಗಿ ಬೆತ್ತದ ತೊಟ್ಟಿಲುಗಳು, ನಾನೊಂದು ತೊಟ್ಟಿಲು ಇದೆ, ಅದು ಬೆತ್ತದ ತೊಟ್ಟಿಲು, ಅದರ ಬಳ್ಳಿ ಏನಿದೆಯೋ ಅದು ನೇಯ್ಗೆಯ ರೂಪದಲ್ಲಿದೆ, ಬಹಳ ಚಂದ. ಅದನ್ನು ತೂಗುತ್ತಾ ಇದ್ದಾಗಲೇ ಆ ಮಗು ತನ್ನಂತಾನೆ ಆ ಜೋಗಳ ಹಾಡಿದಂತೆ ಆ ಒಂದು ಧ್ವನಿಗೆ ಅದು ನಿದ್ದೆ ಮಾಡ್ತದೆ. ಅಂತ ಅದ್ಭುತವಾದ ಸುಮಾರು 100-200 ವರ್ಷ ಆಗ್ಬೋದು, ನನಗೆ ಗುತ್ತಿಗೆ ಕಳೆದು ಮನೆಯಲ್ಲಿ ಸಿಕ್ಕಿತ್ತು. ಈ ರೀತಿ ಅವುಗಳು ತಂದ್ಕೊಂಡು ಇಟ್ಟಿದ್ದೇನೆ. ಹಾಗೆಯೇ ಇತ್ತೀಚೆಗೆ ನೊಗನೇಗಿಗಳ ಸಂಗತಿ ಕಡಿಮೆ ಆಗಿದೆ. ಇತ್ತೀಚಿನ ನಂಬಿ ಬಿಟ್ಟು ಬಿಟ್ಟು ಹೇಳೋ ಸ್ಥಿತಿ ಬಂದಿದೆ. ಯಾಕಂದರೆ ನೇಗಿಲನ್ನು ಸಂಗ್ರಹ ಮಾಡಲಿಕ್ಕೆ ನನಗೆ 1.5 ವರ್ಷ ಬೇಕಾಗಿದೆ, ಸಿಗಲೇ ಇಲ್ಲ. ಅಂದರೆ ಗದ್ದೆ ಹುಣ್ಣಿಟ್ಟದ ಅಲ್ಲೇ ಇದು ಮಣ್ಣು ಹಿಡಿದು ಹೋಯಿತು, ತುಕ್ಕ ಹಿಡಿದು ಹೋಯಿತು, ಬೇಡ ಅನಂತರ ಅದು ಕೃಷಿ ನಿಂತು ಹೋಯಿತು. ವಾಣಿಜ್ಯೀಕರಣದ ಪ್ರಭಾವ ಅಂತ ಹೇಳ್ಬೋದಿದ್ದಾನೆ ನಾನು. ಹಾಗೆ ಸರ್, ಹಾಗೆ ಇನ್ನು ಮೀನುಗಾರಿಕೆ ಸಂಬಂಧಪಟ್ಟಂತ ಹೇಳಿದರೆ, ಮೀನುಗಾರಿಕೆ ಸಂಬಂಧಪಟ್ಟಂತೆ 2-3 ಬಗೆಗಳಲ್ಲಿವೆ. ಅದು ಕೋರ್ಪುಡೈ ಅಂತ ಹೇಳ್ತಾರೆ, ಈ ರೀತಿಯ ಅದರಲ್ಲಿ ಬೇರೆ ಬೇರೆ ವಸ್ತುಗಳು ಅದರಲ್ಲಿದೆ. ಇನ್ನು ನಾವು ನೋಡಿದ್ರೆ ನಮ್ಮ ಮನೆಯ ಪ್ರತಿನಿತ್ಯ ಅಡಿಗೆ ಮನೆ ಬೆಳೆಸಿದಂಥ ಕೆಲವೆಲ್ಲ ವಸ್ತುಗಳು, ಅದು ಉದಾಹರಣೆ ಸಾಂಬಾರ್ ಮರಾಯಿ, ಅದರಲ್ಲಿ ಒಂದು ಉರುಟಾದಂಥ ಮರದ ಭಾಗವನ್ನು ಕೊರೆದು ಅದರಲ್ಲಿ 4-5-7-8 ಅಂಕಣ ಮಾಡಿರ್ತಾರೆ. ಅದರಲ್ಲಿ ಹುಳಿ, ಜೀರಿಗೆ, ಕೊತ್ತಂಬರಿ ಹೀಗಾಗಿ ಕಡಿವ ಕಲ್ಲಿನ ಹತ್ತಿರ ಮೂಲೆಯಲ್ಲಿ ತಾಯಿಯನ್ನು ಇಟ್ಟುಕೊಂಡಿರ್ತಾರೆ. ಅದನ್ನು ಮುಚ್ಚಲಿಕ್ಕೆ ಪ್ರತ್ಯೇಕ ಇಲ್ಲ, ಅದರಲ್ಲಿ ತಿರುಗಿಸಿ ಬಿಟ್ಟರೆ ಆಯಿತು. ಬಹಳ ಅದ್ಭುತ ತಂತ್ರಗಾರಿಕೆ, ಅದು ಇತ್ತೀಚೆಗೆ ಹೊಸ ರೂಪದಲ್ಲಿ ಬಂದಿದೆ ಮಾರ್ಕೆಟಿಗೆ. ಈ ರೀತಿ ಇವೆ. ಇನ್ನು ನಾನು ನೋಡಿದ್ರೆ ಕಂಡದೊಂದು ಮನೆಯಲ್ಲಿ ಹೋಗುವಾಗ ಬಿದಿರಿನ ತೂರಿ ಅಂತ ಹೇಳುವಂಥದ್ದು, ಅದು ಧಾನ್ಯವನ್ನು ಸಂಗ್ರಹ ಮಾಡಲಿಕ್ಕೆ ಮಾಡಿದ್ದು. ಒಂದೇ ಬಿದಿರನ್ನು ಸೀಳಿ ಅದನ್ನು ಹೆಣೆದು ಹೊರಭಾಗಕ್ಕೆ ಸಂಪೂರ್ಣ ಅದನ್ನು ಒಳಗೆ ಟೊಳ್ಳಾಗಿದ್ದು ಹೊರಭಾಗಕ್ಕೆ ಸೆಗಣಿಯನ್ನು ಸವರಿ ಅದಕ್ಕೆ ಒಂದು ಬಿರಡೆಯನ್ನು ಮೇಲಕ್ಕೆ ಇಟ್ಟು ಅದರಲ್ಲಿ ಅದನ್ನು ಮುಚ್ಚಳ ಭದ್ರವಾಗಿಟ್ಟರೆ ಬಿಸಿಯಾದ ಅಡುಗೆ ಕೋಣೆ ಮೇಲೆ ಇಟ್ಟರೆ 2 ವರ್ಷಗಳವರೆಗೆ ಧಾನ್ಯ ಹಾಳಾಗುವುದಿಲ್ಲ. ಆ ರೀತಿಯ ಧಾನ್ಯ ಅದರಲ್ಲಿ ಇತ್ತು ಕೂಡ ತರುವ ಕೂಡ. ಇವತ್ತು ಅದು ಅಪರೂಪವಾಗಿದೆ. ಅದನ್ನು ಕೆಲವರು ನೋಡಿ ಅದು ಇದು ಹೂಜ್ಯ ಅಲ್ಲ, ಇದು ಕೂರಿಗೆ ಹೌದಾ ಅಲ್ಲ, ಇದು ನಮ್ಮ ಹಕ್ಕಿಯ ಗೂಡು ಅಂತ ಹೇಳಿದವರು ಇದ್ದಾರೆ. ಆ ರೀತಿ ಮತ್ತೆ ಚೆನ್ನಾಗಿದೆ ಅದು ನೋಡಲಿಕ್ಕೆ. ಈ ರೀತಿ ಮತ್ತೆ ನಮ್ಮಲ್ಲಿ ಮಕ್ಕಳ ಗಾಡಿ ಹಿಂದೆ ಇತ್ತು, ಕೈಗಾಡಿ. ಇವತ್ತು ಹೊಸ ರೂಪ ಪ್ಲಾಸ್ಟಿಕ್ ಎಲ್ಲ ಬಂದಿರ್ಬೋದು, ಆದರೆ ನಮ್ಮ ಹಿಂದಿನವರ ಒಂದು ಅದರಲ್ಲಿ ಹೋದಂಥ ನೆನಪುಗಳಿವೆಲ್ಲ, ಅದು ಬಹಳ ಒಂದು ಖುಷಿ ಕೊಡೋದ ಸಂಗತಿ ಅದರಲ್ಲಿ. ಹಾಗೆ ಇನ್ನು ನಾವು ಮಣ್ಣಿನ ಪಾತ್ರ ಬಗ್ಗೆ ಮಾತಾಡೋದಿದ್ರೆ ಪಲ್ಲಾಯಿ ಗದ್ದಗ ಅಂತೇಳಿ, ಅಂದರೆ ಊಟ ಮಾಡುವ ಮಣ್ಣಿನ ಬಟ್ಟಲು ಮತ್ತು ಪಿಂಗಾಣಿ, ಇದು ಕೂಡ ಹಿಂದೆ ಕಾಲಿತ್ತು. ಅದರೊಟ್ಟಿಗೆ ಇನ್ನೂ ನಾನು ಕುಡಿದಂಥ ಒಂದು ಸಂಗತಿ ಹೇಳಿದ್ರೆ, ನಾನು ಕೂಡ ಕಾಫಿಯನ್ನು ಇದೇ ಕೋಪೆ ಅಥವಾ ಮಣ್ಣ ಪಾಟೆ ಎಂಬ ವಸ್ತುವಲ್ಲಿ ಸೇವಿಸಿದ್ದೇನೆ. ಏನು ವ್ಯತ್ಯಾಸ ಕಾಣ್ತದೆ ಈಗ ಪ್ಲಾಸ್ಟಿಕ್ಕಿಂದು, ಗಾಜಿಂದು ಅಥವಾ ಪಿಂಗಾಣಿದು ಅದರಲ್ಲಿ ಕುಡಿಯುವುದಕ್ಕೂ ಈ ಮಣ್ಣಿನ ಒಂದು ಕಪ್ನಲ್ಲಿ ಕುಡಿಯುವಂಥದ್ದು? ಅದು ನಿಜವಾಗಿಯೂ ನಾವು ಹಳೆಯ ಆ ವಸ್ತುಗಳನ್ನು ಯಾಕೆ ನಾವು ನೆನಪಿಸಿಕೊಳ್ಬೇಕು ಅಂತ ಹೇಳಿದ್ರೆ, ನನಗೆ ಈ ಆಧುನಿಕ ವಸ್ತು ಬಂದ ಹಾಗೆ ಉದಾಹರಣೆ ಪ್ಲಾಸ್ಟಿಕ್ ವಸ್ತು ಬರ್ತಾ ಇದೆ, ನಮ್ಗೆ ಗೊತ್ತಿದೆ ಅದರ ಎಷ್ಟು ದುಷ್ಪರಿಣಾಮ ಬೀರ್ತಾ ಇದೆ, ಎಷ್ಟು ಕೆಮಿಕಲಿಂದಾಗಿ ಅದರ ನಮ್ಮ ದೇಹದ ಮೇಲೆ ಪ್ರಭಾವ ಬೀರ್ತದೆ ನಮ್ಗೆ ಗೊತ್ತಿದೆ. ಅದಕ್ಕೆ ಆದಷ್ಟು ನಾವು ಹಳೆಯ ಇಂಥ ವಸ್ತುಗಳನ್ನೇ ಬಳಸಿಕೊಂಡು ಒಳ್ಳೆಯದು, ಮತ್ತು ಹೊಸ ರೂಪದಲ್ಲಿ ಬರ್ತಾ ಇದೆ ಕೂಡ ಅದು. ಸರಿ, ಈಗ ಪ್ರಾಚ್ಯ ವಸ್ತುವನ್ನು ಸಂಗ್ರಹಿಸುವಂತಹದ್ದು ಎಷ್ಟು ಮುಖ್ಯವಾಗ್ತದೋ ಅಷ್ಟೇ ಮುಖ್ಯವಾದಂತಹದ್ದು ಇದನ್ನು ವಿಂಗಡಣೆ ಮಾಡುವಂತಹದ್ದು ಮತ್ತು ಸಂರಕ್ಷಣೆ ಮಾಡುವಂತಹದ್ದು, ಜೊತೆಗೆ ಅದಕ್ಕೆ ಪೂರಕವಾದಂತಹ ಮಾಹಿತಿಯನ್ನು ಸಂಗ್ರಹಿಸುವಂತಹದ್ದು, ಈ ಕೆಲಸವನ್ನು ಹೇಗೆ ಮಾಡ್ತೀರಿ ನೀವು? ಮಾಹಿತಿಯನ್ನು ನಾವು ಹೆಚ್ಚು ಕಡಿಮೆ ನಾನೀಗ ಪ್ರದರ್ಶನಕ್ಕೆ ಅಲ್ಲಿ ಮನೆಗೆ ಏನು ಹೋಗಿರ್ತೇನೋ ಅಲ್ಲಿಯೇ ಅದರ ವಿಷಯವನ್ನು ತಗೊಳ್ತೇನೆ, ತೆಗೊಂಡ್ಬಂದು ಅದರ ಒಂದೆರಡು ಟಿಪ್ಪಣಿ ಮಾಡಿಟ್ಟುಕೊಳ್ತೇನೆ. ಇನ್ನು ಅನೇಕ ಕಡೆ ವಸ್ತು ಪ್ರದರ್ಶನ ಹೋಗಿರ್ತೇನೆ ನಾನು, ಹೊಸ ಸಂದರ್ಭದಲ್ಲಿ ಕೂಡ ನನಗೆ ಕೆಲವು ವಿಚಾರ ಗೊತ್ತಿರುವುದಿಲ್ಲ, ಆಗ ಅಲ್ಲಿ ಬಂದವರಲ್ಲಿ ನಾನು ಕೇಳಿಕೊಳ್ತೇನೆ ಇದು ಯಾಕೆ, ಇದರ ಹೆಸರು ಏನು ಅಂತೇಳಿ. ಯಾಕಂದರೆ ಈ ಪದಗಳು ಅದು ಪ್ರಾದೇಶಿಕವಾರು ಬದಲಾವಣೆ ಆಗ್ತಾ ಹೋಗಿರ್ತವೆ, ಅದ ಕಾರಣ ಆ ಮೂಲಕ ಅವರನ್ನು ಪಡ್ಕೊಂಡು ಅದನ್ನು ನಾನು ಟಿಪ್ಪಣಿ ಮಾಡಿಟ್ಟುಕೊಳ್ತೇನೆ. ಈ ರೀತಿ ಅದರ ಒಂದು ಹವ್ಯಾಸ ಮಾಡಿಕೊಳ್ತಾ ಬಂದೇನೆ. ನಿರ್ವಹಣೆ ಕ್ರಮದ ಬಗ್ಗೆ ನಿರ್ವಹಣೆ ಮಾಡೋದು, ಈಗಾಗಲೇ ಒಂದು ಕೋಣೆ ಮಾಡಿದ್ದೇನೆ, ಕೋಣೆ ಸುಮಾರು ಒಂದು 20-40 ಫೀಟ್ ಉದ್ದದ ಒಂದು ದೊಡ್ಡ ಸಾಮಾನ್ಯ ಹಾಲ್ ಮಾಡಿದ್ದೇನೆ. ಅವುಗಳಲ್ಲಿ ಕವಾಟ ರೂಪದಲ್ಲಿ ಮಾಡಿಕೊಂಡು ಆ ಕವಾಟ ಮೇಲೆ ಮೇಲೆ ಅದನ್ನು ವ್ಯವಸ್ಥಿತವಾಗಿ ಜೋಡಿಸಿದ್ದೇನೆ, ಸಾಧ್ಯವಾದಷ್ಟು ಜೋಡಿಸಿದ್ದೇನೆ. ಅಂದರೆ ಇತ್ತೀಚಿನ ದಿವಸಗಳಲ್ಲಿ ನನ್ನಲ್ಲಿರುವ ವಸ್ತು ಸುಮಾರು 300 ಗಡಿ ದಾಟಿತ್ತು. ಈಗ ನನಗೆ ಅದನ್ನು ಸ್ವಲ್ಪ ಕಷ್ಟ ಆಗ್ತದೆ. ಮುಂದೆ ಖಂಡಿತವಾಗಿ ಏನೊಂದು ನನ್ನ ನಿವೃತ್ತಿವಾದ ನಂತರ ಒಂದು ಸಣ್ಣ ವ್ಯವಸ್ಥೆ ರೂಪದಲ್ಲಿ ಎಲ್ಲರೂ ನೋಡುವ ಹಾಗೆ ಮಾಡಬೇಕು ಅಂತಿದೆ, ನನ್ನ ಒಂದು ಕನಸು ಇದೆ, ಅದು ಸಾಧ್ಯ ಆಗುತ್ತೆ ನನ್ನ ಭಾವನೆ. ಬೇರೆ ಬೇರೆ ವಸ್ತು ಪ್ರದರ್ಶನದಲ್ಲಿ ಮೇಳಗಳಲ್ಲಿಯೂ ಕೂಡ ನೀವು ಪಾಲ್ಗೊಂಡಿದ್ರಿ, ಅಲ್ಲಿ ಒಂದು ಜನರ ಪ್ರತಿಕ್ರಿಯೆ ಎಲ್ಲ ಹೇಗಿದೆ ಇಂಥ ಒಂದು ಪ್ರಾಚ್ಯ ವಸ್ತುವನ್ನು ನೋಡುವಾಗ? ಅದನ್ನು ನಾವು ವರ್ಣಿಸ ಸಾಧ್ಯವೇ ಇಲ್ಲ ವರ್ಣಿಸಲಿಕ್ಕೆ. ಯಾಕಂದ್ರೆ ಅವರದನ್ನು ನಾನಿದ ನೋಡಿದ್ದೆ, ಇನ್ನು ಎಲ್ಲಿ ಉಂಟು ನೋಡ್ಲಿಕ್ಕೆ, ನೀವ ಸಂಗ್ರಹ ಮಾಡ್ತಾ ಇದ್ರಲ್ಲ, ನಿಮ್ಗೆ ದೇವರು ಒಳ್ಳೇದೇ ಮಾಡಲಿ, ಈ ರೀತಿ ಒಂದು ಒಂದು ಮಾತು ಅವರ ಭಾವನೆಗಳು. ಇನ್ನು ಅಲ್ಲಿ ಹೋದಾಗ ಅದನ್ನು ಕೆಲವರದನ್ನು ನಾವು ಮುಟ್ಬೇಡ ಬೋರ್ಡ್ ಹಾಕಿರ್ತೇವೆ, ಆದ್ರೂ ಕೂಡ ಮುಟ್ತಾರೆ, ಮುಟ್ಟುವುದು ಖುಷಿ ಪಡ್ತಾರೆ. ನಮಗೆ ಖುಷಿ ಪಟ್ಟಾಗ ಉಂಟಲ್ಲ, ನಿಜ ಬೇಸರ ಆಗುದಿಲ್ಲ, ಛೇ ಅವ್ರ ಮುಖ ಕಾಣ ಸಂತೋಷದ ಒಂದು ನಗು ಅಥವಾ ಒಂದು ಭಾವನೆ ಉಂಟಲ್ಲ, ನಮ್ಗೆ ಇದನ್ನು ಮಾಡಿದ್ರೆ ಸಾರ್ಥಕ ಆಗ್ತದೆ. ಕೆಲವರು ಹೇಳ್ತಾರೆ ಇದೊಂದು ಹುಚ್ಚು ನಿಮಗೆ ಅಂದ್ಕೊಂಡು, ಆದ್ರೆ ನನಗೆ ಆ ಜನರಲ್ಲಿ ಆ ಮುಖದಲ್ಲಿ ಕಾಣದ ಸಂತೋಷ ಕಂಡಾಗ ಇದೊಂದು ಹುಚ್ಚು ಅಲ್ಲ, ಅಯ್ಯೋ ನಾವೇನು ಸ್ವಲ್ಪ ವರ್ಷ ಇರ್ತೇವೆ ಅಂತ ಸಂತೋಷ ಕೊಟ್ಟಿದ್ದೇನೆ ನಾನು, ಅದನ್ನ ನೆಮ್ಮದಿ. ಸಮನಿಗೆ ಎಲ್ಲ ಹವ್ಯಾಸಗಳು ಕೂಡ ಒಂದಷ್ಟು ಖರ್ಚು ಅದಕ್ಕೆ ಬಂದೇ ಬರುತ್ತದೆ. ಈ ಒಂದು ಪ್ರಾಚ್ಯ ವಸ್ತುವನ್ನು ಸಂಗ್ರಹಿಸುವಂತಹದ್ದು ಎಷ್ಟು ಖರ್ಚುದಾಯಕ, ಅದನ್ನ ಖರ್ಚು ಮಾಡುವಲ್ಲಿ ನಿಮಗೆ ಖುಷಿ ಇದೆಯಾ ಹೇಗೆ? ಖಂಡಿತವಾಗಿ ಕೂಡ ನನಗೆ ಅದರ ಬಗ್ಗೆ ಏನು ಇದುವರೆಗೆ ಚಿಂತೆ ಮಾಡಿಲ್ಲ. ಎಷ್ಟು ಸಾಧ್ಯ ಉಂಟು ಅಷ್ಟು ಹಣ ಕೊಟ್ಟು ವಸ್ತುಗಳು ಪಡ್ಕೊಂಡಿದ್ದೇನೆ, ಮತ್ತು ಅದಕ್ಕೆ ಈಗಾಗಲೇ ಮಾಡಿದಂತಹ ಖರ್ಚು ವೆಚ್ಚಗಳು ಅದು 2 ಲಕ್ಷ ಜಾಸ್ತಿ ಮೀರಿ ಹೋಗಿದೆ, ಅದನ್ನು ಲೆಕ್ಕವೇ ಇಲ್ಲಿ ಇಟ್ಟುಕೊಂಡಿಲ್ಲ. ಏನೋ ನಾವು ಒಂದು ಮಾಡಿದ್ದಕ್ಕೆ ಜನ ಅದನ್ನು ನೋಡಿ ಸಂತೋಷ ಪಡ್ತಾರೆ, ಗುರುತಿಸ್ತಾರೆ, ಖುಷಿ ಪಡ್ತಾರೆ, ನಮಗೊಂದು ಸಂತೃಪ್ತಿ ಇದೆ. ಅದರಲ್ಲಿ ಹಣದ ವಿಚಾರ ಇದೆ ಅಲ್ವೇ ಅಲ್ಲ, ಮನಸ್ಸಿಗೆ ನೆಮ್ಮದಿ ಸಂತೋಷ ಬಹಳ ಮುಖ್ಯವಾದ್ದು. ಸುಬ್ರಹ್ಮಣ್ಯ ಗೌಡ ಅವರೀಗ ನೀವು ಶಿಕ್ಷಕರಾಗಿದ್ದುಕೊಂಡು ಈ ಒಂದು ಹವ್ಯಾಸವನ್ನು ಪ್ರಾಚ್ಯ ವಸ್ತುವನ್ನು ಸಂಗ್ರಹಿಸುವಂತಹ ಒಂದು ಹವ್ಯಾಸವನ್ನು ಕೂಡ ಇಟ್ಟುಕೊಂಡಿದ್ರಿ, ಜೊತೆಗೆ ಒಂದು ಪರಿಸರ ಸಂರಕ್ಷಣೆ ಮಾಡುವಂತಹದ್ದು ಮತ್ತು ಮಳೆ ನೀರು ಇಂಗಿಸುವಂತಹದ್ದು, ಈ ನಿಟ್ಟಿನಲ್ಲಿಯೂ ಕೂಡ ಸ್ವತಃ ನೀವು ಕಾರ್ಯಕ್ರಮವನ್ನು ಕೈಗೊಂಡಿದ್ದೀರಿ, ಜನಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀರಿ, ಇದರ ವಿಶೇಷತೆಯ ಬಗ್ಗೆ ಹೇಳಿ. ಸರ್, ನನ್ನಲ್ಲಿ ಮೊದಲಿಂದಲೇ ನೀರಿನ ಉಳಿತಾಯ ಬಗ್ಗೆ ಮನೆ ಬಹಳ ಆಸಕ್ತಿ. ಇತ್ತೀಚಿನ ದಿವಸಗಳಲ್ಲಿ ನೀರು ಇಂಗಿಸುವರಿಲ್ಲ, ನಾನು ಬಹಳ ಗಮನಿಸ್ತಾ ಇದ್ದೇನೆ. ಅಡ್ಡ ಬೋರು ಕೊರೆದವರಿಗೆ ಪ್ರಶಸ್ತಿಗಳು ಬಂದಿವೆ, ಅದು ತಪ್ಪು ಅಂತ ಹೇಳುದಿಲ್ಲ. ಉದ್ದ ಬೋರು ಕೊರೆದವರಿಗೆ ಪ್ರಶಸ್ತಿ ಬರ್ತವೆ. ನನಗೆ ಕಾಣುವಂಥದ್ದು ಅದಕ್ಕಿಂತ ಬಹಳವಾಗಿ ಬೋರು ಕೊರೆಯುವುದಲ್ಲ, ಬೋರಿಗೆ ನೀರು ಇಂಗಿಸುವವರನ್ನು ನಾವು ಗುರುತಿಸುವ ಅಗತ್ಯ ಇದೆ ನನಗೆ ಅನ್ನಿಸ್ತಾ ಇದೆ. ಅದಕ್ಕಾಗಿ ನಾನು ಸ್ವತಃ ಮನೆಯಲ್ಲಿ ನನಗೆ 5 ಇಂಚು ನೀರಿದೆ, 500 ಅಡಿಕೆ ಗಿಡ ಇದೆ. ನನ್ನ ಬೋರಿಗೆ ನಾನು ನನ್ನ ಮನೆಯ ಮಳೆಯ ಮಾಡಿನ ಮಳೆಯ ನೀರನ್ನು ಸಂಪೂರ್ಣವಾಗಿ ನಾನು ಬೋರಿಗೆ ನಾನು ಕೊಡ್ತಾ ಇದ್ದೇನೆ. ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ರಿ ಹೇಳಿ? ಅದನ್ನೊಂದು ಬಾಲ್ದಿಯಲ್ಲಿ ನೀರು ಬಿದ್ದಾಗ ಮಾಡಿ ಅದಕ್ಕೆ ಬಹಳ ಸರಳವಾಗಿ ಒಂದು ಜರಡಿ ಇಟ್ಟಿದ್ದೇನೆ. ಆ ಜರಡಿ ಮೂಲಕ 2 ಸಲ ಜರಡಿ ಇಟ್ಟು ಆ ಜರಡಿ ನೇರವಾಗಿ ಪೈಪ್ನಲ್ಲಿ ಬೋರಿಗೆ ಹೋಗ್ತದೆ. ಮಳೆ ಆರಂಭ 1 ವಾರ ನೀರು ಬಿಡುವುದಿಲ್ಲ ಅದನ್ನು, ಆನಂತರ ಅದನ್ನು ನೇರವಾಗಿ ಬೋರಿಗೆ ಬಿಡ್ತದೇನೆ. ಅದಕ್ಕೊಂದು 10,000 ಖರ್ಚಾಗಿದೆ. ಹೊಸ ಬೋರು ತೆಗೆಯುವುದಕ್ಕಿಂತ, ನೀರಿಲ್ಲದ ಬೋರು ತೆಗೆಯುವುದಕ್ಕಿಂತ, ಈ ರೀತಿ ಮಳೆಗಾಲದಲ್ಲಿ ವ್ಯರ್ಥವಾಗಿ ಹೋಗುವಂಥ ನೀರನ್ನು ನಾವು ಬೋರಿಗೆ ಇಂಗಿಸಿಯಲ್ಲಿ ಅದು ತೆಗೆದುಕೊಳ್ಳುವುದಿದ್ದರೆ ಖಂಡಿತವಾಗಿ ಅದನ್ನು ಪ್ರಯೋಜನ ಬಂದೇ ಬರ್ತದೆ. ಅನೇಕ ಬೋರ್ವೆಲ್ ಇಂಥ ನೀರನ್ನು ಕುಡಿತದೆ ಅಂತ ಹೇಗೆ ಗೊತ್ತಾಗ್ತದೆ, ಅದು ತಗೊಳ್ಳುವುದಿಲ್ಲ ಅಂತ ಹೇಗೆ ಗೊತ್ತಾಗ್ತದೆ? ಸರಿ, ಒಳ್ಳೆಯ ವಿಚಾರ ಸರ್. ಅಂದರೆ ನಾವು ನೀರನ್ನು ಕೊಟ್ಟಾಗ ಕೆಲವೊಂದು ಬೋರ್ಗಳಲ್ಲಿ ನೀರು ಮೇಲಕ್ಕೆ ಬರ್ಬೋದು, ಅದು ಕೆಲವೊಂದು ಬೋರ್ಗಳು 1/2 ಇಂಚು ತಗೊಳ್ತದೆ, ಕೆಲವು 1 ಇಂಚು, ಕೆಲವು 2 ಇಂಚು ತಗೊಳ್ಬೋದು. ನಾವು ಆ ಪ್ರಮಾಣ ಕೊಟ್ಟರೆ ಸಾಕಲಿಕ್ಕೆ, ಉಳಿದಾಗ ಅಲ್ಲಿ ಹೊರಗಡೆ ಹೊಂಡದಿಂದ ಅಲ್ಲಿ ಹಿಂಗೆ ಹೋಗಲಿ, ತೊಂದರೆ ಇಲ್ಲ, ಹೊರಗೆ ಹೋಗಲಿ. ಎಷ್ಟು ತಗೊಳ್ತದೆ ನಾವು ನೋಡಬೇಕು ಒಮ್ಮೆ, ಅದು ಗೊತ್ತಾಗುತ್ತೆ ನನಗೆ. ನಂದು ಸಾಮಾನ್ಯವಾಗಿ 2 ಇಂಚು ನೀರು ತಗೊಳ್ತದೆ, ನನಗೆ 5 ಇಂಚು ನೀರು ಇದೆ, ಅದು ತಗೊಳ್ತದೆ. ಅದು ಎಲ್ಲಿ ಯಾರಿಗೂ ಒಂದು ಪ್ರಯೋಜನಕ್ಕೆ ಖಂಡಿತ ಬರ್ತದೆ. ಭೂಮಿ ತಾಯಿಗೆ ಒಂದು ನಮ್ಮ ಒಂದು ಋಣವನ್ನು ನಾವು ತೀರಿಸಾಗುತ್ತೆ ನನ್ನ ಭಾವನೆ. ನೇರವಾಗಿ ಬೋರ್ವೆಲ್ಲಿಗೆ ನೀರನ್ನು ಇಂಗಿಸುವಂತಹದ್ದು ಮತ್ತು ಸುತ್ತಮುತ್ತ ಎಲ್ಲವೂ ಕೂಡ ಇಂಗು ಗುಂಡಿಯನ್ನು ಮಾಡಿ ನೀರನ್ನು ಇಂಗಿಸುವಂತಹದ್ದು, ಈ ಪ್ರಯತ್ನ ಯಾರು ಮಾಡಿದ್ರ? ಹೌದು, ನನ್ನ ಮನೆಯಲ್ಲಿ ನಾನು ಇನ್ನು ಸ್ವಲ್ಪ ನೀರನ್ನು ಸ್ವಲ್ಪ ತೆಂಗಿನ ಮರ ಬುಡಕ್ಕೆ ಬಿಡ್ತದೆ. ತೆಂಗಿನ ಮರ ಮರದ ಬುಡಕ್ಕೆ ಬಿಟ್ಟರು ಕೂಡ ಪಟ್ಟರ ಪ್ರೇರಣೆ ಇದೆಲ್ಲ ಅವರಿಂದ ನಾನು ಇದೆಲ್ಲ ಕಲ್ತಿರುವಂತ ಆ ಮೂಲಕ ಅದು ತೆಂಗಿನ ಮರ ಬುಡಕ್ಕೆ ಬಿಡ್ತಾ ಇದ್ದೇನೆ. ಮತ್ತು ಒಂದು ಹೊಂಡ ಮಾಡಿದ್ದೇನೆ, ಈ ರೀತಿ ಕೂಡ ಅಲ್ಲಲ್ಲಿ ಮಾಡ್ತಿದ್ದೇನೆ. ಮತ್ತು ಈ ಥರ ನಮ್ಮ ಶಾಲೆಯಲ್ಲಿ ನಾನು ಇದನ್ನು ಬಗ್ಗೆ ಮಕ್ಕಳಿಗೆಲ್ಲ ತಿಳಿಸಿ ಹೇಳಿದ್ದೇನೆ. ಈ ರೀತಿ ಜಾಗೃತಿಯನ್ನು ಮಾಡ್ತಾ ಇದ್ದೇನೆ. ಈಗ ಮಕ್ಕಳಲ್ಲಿ ಒಂದು ಪರಿಸರ ಪ್ರಜ್ಞೆಯನ್ನು ಮೂಡಿಸುವಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ ಶಾಲೆಯಲ್ಲಿ? ಶಾಲೆಯಲ್ಲಿ ನಾವು ಮಕ್ಕಳಿಗೆ ಮುಖ್ಯವಾಗಿ ಪ್ಲಾಸ್ಟಿಕ್ ಅನ್ನು ಬಹಳ ವಿರೋಧಿಸ್ತೇನೆ. ಮಕ್ಕಳಿಗೆ ನಾವು ಶಾಲೆಯಲ್ಲಿ ಕಸ ಹಾಕೋದಕ್ಕೆ ಪೇಪರ್ ಇನ್ನಿತ್ತ ಕೊಳೆಯ ವಸ್ತು ಹಾಕೋದಕ್ಕೆ ಬೇರೆ ಒಂದು ಡಬ್ಬ ಇಟ್ಟಿದ್ದೇವೆ. ಪ್ಲಾಸ್ಟಿಕ್ ಹಾಕೋದಕ್ಕೆ ಪ್ರತ್ಯೇಕವಾಗಿ ಒಂದು ಚೀಲ ಇಟ್ಟುಕೊಂಡಿದ್ದೇವೆ ನಾವು. ಮತ್ತು ಪ್ರತಿ ಮನೆಯಿಂದ ಸಾಧ್ಯವಾದಷ್ಟು ಮಕ್ಕಳಿಗೆ ಪ್ರೇರಣೆ ಕೊಡ್ತೇನೆ, ತಂದು ನೀವು ಎಲ್ಲೇ ಹೊರ ಬೀಸೋದಕ್ಕಿಂತ ತಂದು ಶಾಲೆ ಈ ಗೋಣಿಯಲ್ಲಿ ಹಾಕಿ ಅಂತ ಕೊಡು. ಆ ರೀತಿ ಕೂಡ ಮಕ್ಕಳು ಹೇಳ್ತಾ ಇದ್ದೇನೆ. ಮತ್ತು ಇನ್ನೊಂದು ರೂಪ ಅಂದರೆ ಮಕ್ಕಳಲ್ಲಿ ನಿಮ್ಮ ಪೇರೆಂಟ್ಲಿ ಹೇಳಬೇಕು, ನೀವು ಅಂಗಡಿ ಹೋದಾಗ ಸ್ವತಃ ಕೈ ಚೀಲಗಳನ್ನು ಹಿಡ್ಕೊಂಡೇ ಹೋಗಬೇಕು, ಅಲ್ಲಿ ಕೇಳಬಾರ್ದು ಅಂತೇಳಿ ಈ ರೀತಿಯ ಜಾಗೃತಿಯನ್ನು ಮಾಡ್ತಾ ಇದ್ದೇನೆ. ನಿಮ್ಮ ಕೃಷಿಯ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ. ನಾನು ವಿಶೇಷ ಕೃಷಿಕನೇನಲ್ಲ, ಒಂದು 500 ಅಡಿಕೆ ಗಿಡ ಇದೆ, ಅಡಿಕೆ ಗಿಡ ಮತ್ತು ತೆಂಗಿನ ಗಿಡ ಇದೆ, ಮತ್ತೊಂದೆರಡು ಕಸಿ ಹಲಸಿನ ಗಿಡಗಳು ಈ ರೀತಿ ಇವೆ, ಮತ್ತೊಂದೆರಡು ನಾಲ್ಕು ಜೇನು ಪೆಟ್ಟಿಗೆಗಳಿವೆ. ಈ ರೀತಿ ಒಂದು ಹವ್ಯಾಸ ಬೆಳೆಸ್ಕೊಂಡು ಇದ್ದೇನೆ. ಈಗ ಕೃಷಿಯಲ್ಲಿ ತೊಡಗಿಸಿಕೊಂಡು ಜೊತೆ ಜೊತೆಗೆ ನೀವು ಶಿಕ್ಷಕ ವೃತ್ತಿಯನ್ನು ಕೂಡ ಮಾಡ್ತಾ ಇದ್ರಿ, ಬಿಡುವಿನ ವೇಳೆಯ ಸದುಪಯೋಗ ಹೇಗೆ ಮಾಡ್ತೀರಿ ಕೃಷಿಯಲ್ಲಿ? ಕೃಷಿಯಲ್ಲಿ ಅಂದರೆ ನಾವೇ ದುಡಿಯುವಂಥದ್ದು, ನನಗೆ ಸಮಯ ಇದ್ದಾಗ ನಾವೇ ನಮ್ಮ ತೋಟ ಕೆಲಸನ ಮಾಡಿಕೊಂಡಿದ್ದೇವೆ. ಮತ್ತೊಂದು ಒಬ್ಬ ಹವ್ಯಾಸವಾಗಿ ಈ ಜೇನಂತ ಕೃಷಿಗಳನ್ನು ಇನ್ನು ಈ ರೀತಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇನೆ. ಹೆಚ್ಚಾಗಿ ಕೃಷಿಯ ಬಗೆಗೆ, ಆಧುನಿಕ ಕೃಷಿಯ ಬಗ್ಗೆ ಮಾಡುವ ಬಗೆಗೆ ಎಲ್ಲ ತಿಳಿಸ್ತಾ ಇದ್ದೇನೆ. ಈಗ ಜೇನು ಕೃಷಿ ಎನ್ನುವಂಥದ್ದು ಕೃಷಿಗೆ ಎಷ್ಟು ಮಟ್ಟಿಗೆ ಪೂರಕವಾಗಿ ಕಾಣ್ತಾ ಇದೆ ನಿಮಗೆ? ಅದು ಜೇನು ಅಂತ ಹೇಳುವಂಥ ಒಂದು ಅದ್ಭುತವಾದ ಸಂಗತಿ ಅದು. ಅದು ಪ್ರಾಚೀನ ಕಾಲದಿಂದಂಥ ಒಂದು ಆಯುರ್ವೇದಿಕ್ ಮತ್ತು ಇನ್ನಿತರ ಒಂದು ಪರಿಸರಕ್ಕೆ ಬೇಕಾದಂಥ ಒಂದು ಭಾಗ ಅದೊಂದು. ಖಂಡಿತವಾಗಿಯೂ ಕೃಷಿಗೆ ಇದು ಹೆಚ್ಚು ಉತ್ಪನ್ನ ಕೊಡಲಿ ಖಂಡಿತವಾಗಿ ಪ್ರೇರಣೆ ಕೊಡ್ತದೆ, ಆ ಬಗ್ಗೆ ಯಾವ ಸಂಶಯವೂ ಇಲ್ಲ. ಸುಬ್ರಹ್ಮಣ್ಯ ಗೌಡ ಅವರು, ಈಗ ನೀವು ಹವ್ಯಾಸವಾಗಿ ಒಂದಷ್ಟು ಲೇಖನವನ್ನು ಬರೆಯುವಂತಹ ಒಂದು ಪ್ರವೃತ್ತಿಯನ್ನು ಕೂಡ ಇಟ್ಟುಕೊಂಡಿದ್ರಿ, ಈ ಹವ್ಯಾಸವನ್ನು ಬೆಳೆಸಿಕೊಂಡಿರುವಂತಹದ್ದು ಮತ್ತು ಇದರ ಒಂದು ವಿಶೇಷತೆಯ ಬಗ್ಗೆ? ಅಂದ್ರೆ ನಮಗೆ ಈ ತುಳುನಾಡಿನಲ್ಲಿ ಹಳೆಯ ಸಂಪ್ರದಾಯಗಳನ್ನು ಹೇಗೆ ನಾವು ಬಂದಿದೆ ಅಂದರೆ ಅದು ಕೃಷಿ ಮೂಲವಾದದ್ದು. ಪ್ರತಿನಿತ್ಯ ನಮ್ಮ ಒಂದಲ್ಲ ಒಂದು ನಮ್ಮ ಹಬ್ಬ ಹರಿದಿನಗಳೆಲ್ಲ ಕೂಡ ಕೃಷಿಗೆ ಸಂಬಂಧಪಟ್ಟಂತೆ ಇರುವಂಥದ್ದು. ಆ ಹಬ್ಬಗಳೊಂದಿಗೆ ನಮ್ಮ ಕೆಲವು ಈ ರೀತಿಯ ವಸ್ತುಗಳು ಅವಿನಾಭಾವ ಸಂಬಂಧವನ್ನು ಹೊಂದಿವೆ. ನಾವು ಮನೆಗೆ ನಾವು ಹೊಸ ತೆನೆಯನ್ನು ತರ್ತೇವೆ, ಆ ಸಂದರ್ಭದಲ್ಲಿ ವಿಶಿಷ್ಟವಾದಂಥ ಕೆಲವು ವಸ್ತುಗಳನ್ನು ಬಳಸಿಕೊಳ್ತೇವೆ. ಹಾಗೆ ನೇಜಿ ನೆಡುವಾಗ ಮತ್ತು ಕೃಷಿ ಸಂಬಂಧಪಟ್ಟಂಥ ನಾವು ಗದ್ದೆ ಉಳುವೆ ಆರಂಭ ಮಾಡಬೇಕಿದ್ದ ಕೆಲವು ಸಂಪ್ರದಾಯ ಇದೆ ಯಾವ ರೀತಿ ನೋಡಿಕೊಂಡು. ಹಾಗೆ ಅದರ ಒಟ್ಟಿಗೆ ನಮ್ಮ ಹಿಂದಿನ ಸಂಪ್ರದಾಯಕ್ಕೆ ಪಾಡ್ದನಗಳು, ಸಂಧಿಗಳು, ಇವೆಲ್ಲ ಕೂಡ ಓಬೆಲಂತಹ ಹಾಡುಗಳು, ಇವೆಲ್ಲ ಕೂಡ ಕೃಷಿ ಸಂಬಂಧವಾದಂಥ ವಿಚಾರಗಳು, ಇವೆಲ್ಲ ಕೂಡ ಇಂದು ನಶಿಸ್ತಾ ಇವೆ. ಇದನ್ನು ಉಳಿಸುವುದು ಹೇಗೆ ಎಂಬುದು ಅದೊಂದು ಪ್ರಶ್ನಾರ್ಥ ಚಿಹ್ನೆಯಾಗಿ ಉಳ್ಕೊಂಡಿದೆ. ಆದರೆ ಕನಿಷ್ಠ ನಾವು ಇದನ್ನು ನಮ್ಮ ಮುಂದಿನ ತಲೆಮಾರಿನವರು ಈ ಇತ್ತು ಎಂಬುದನ್ನು ನೆನಪಿಸಿಕೊಂಡ್ರೆ ಆ ಇತಿಹಾಸದ ಒಂದು ನೆನಪಲ್ಲಿ ಅವ್ರ ಭವಿಷ್ಯವನ್ನು ಕಟ್ಟಿಕೊಳ್ಬೋದು ನನ್ನ ಒಂದು ಭಾವನೆ. ಬಹಳ ಸಂತೋಷ ಸುಬ್ರಹ್ಮಣ್ಯ ಗೌಡ ಅವರೇ, ವಿಶೇಷವಾದಂತಹ ಒಂದು ಹಳೆಯ ವಸ್ತುಗಳ ಸಂಗ್ರಹದ ಒಂದು ಹವ್ಯಾಸವನ್ನು ಬೆಳೆಸಿಕೊಂಡಿದ್ರಿ, ಶಿಕ್ಷಕರಾಗಿದ್ರಿ, ಜೊತೆಗೆ ಕೃಷಿಯನ್ನು ಕೂಡ ಮಾಡಿಕೊಂಡಿದ್ರಿ, ಹಾಗೆಯೇ ಪರಿಸರ ಸಂರಕ್ಷಣೆ ಮಾಡುವಂತಹದ್ದು ಮತ್ತು ಮಳೆ ನೀರು ಇಂಗಿಸುವಂತಹದ್ದು ಈ ಪ್ರಯತ್ನದ ಕಡೆಯೂ ಕೂಡ ನಿಮ್ಮನ್ನು ಗಮನವನ್ನು ಹರಿಸಿದಿರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಪ್ರಾಚ್ಯ ವಸ್ತು ಸಂಗ್ರಾಹಕ ಪುತ್ತೂರು ತಾಲೂಕು ಕಾವು ಇಲ್ಲಿನ ಸುಬ್ರಹ್ಮಣ್ಯ ಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಪಿ ಸುಶೀಲ ಹಾಡಿರುವ ಭಕ್ತಿಗೀತೆ, ರಚನೆ ಶೇಷಚಂದ್ರ ಅವರದು. ಆರಾಧಿಸುವೆ ಮನ ಮಂದಿರದಿ ನೆಲೆಸುಬಾ ತಂದೆ ಮಂಜುನಾಥ ನಿನ್ನ ಆರಾಧಿಸುವೆ ಓ ತಂದೆ ನಾ ಶರಣೆಂಬೆ ಓ ತಂದೆ ನಾ ಶರಣೆಂಬೆ ಧರೆಯಲ್ಲಿ ಕುಳಿತೆ ಅನೀತಿ ಹಿಂಸೆಗಳ ಅಡಗಿಸಲೆಂದು ಕೈಲಾಸದಿಂದಿಳಿದು ಧರೆಯಲ್ಲಿ ಕುಳಿತೆ ವಿಷವನ್ನು ಕುಡಿದ ವಿಷಕಂಠ ಈಶನೇ ಧರ್ಮಸ್ಥಳದ ಪ್ರಭು ಶ್ರೀ ಮಂಜುನಾಥನೇ ಸೇವೆಯ ಪಡೆದಿಹೆ ನದಿ ನೇತ್ರಾವತಿ ತೀರದಿ ಕುಳಿತು ಭಕ್ತರ ಬಹುವಿಧ ಸೇವೆಯ ಪಡೆದಿಹೆ ಹರುಷವ ನೀಡಿಹೆ ಸತ್ಯ ಧರ್ಮಗಳು ಅಮರ ಎನ್ನುವ ಸಾಧನೆ ತೋರಿಹ ಶ್ರೀ ಮಂಜುನಾಥನೆ ಮನ ಮಂದಿರದಿ ನೆಲೆಸುಬ ತಂದೆ ಮಂಜುನಾಥ ನಿನ್ನ ಆರಾಧಿಸುವೆ ಮನ ಮಂದಿರದಿ ಸುಶೀಲಾ ಸಂಗಡಿಗರೊಂದಿಗೆ ಹಾಡಿರುವ ಶೇಷಚಂದ್ರ ಅವರ ಇನ್ನೊಂದು ರಚನೆ